ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಭೇಟಿ ಮಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಮೆಟ್ರೋ ಯೋಜನೆ ಕುರಿತಂತೆ ಚರ್ಚೆ. ಬೆಂಗಳೂರು ಕರಾವಳಿ ಜಿಲ್ಲೆಗಳ ನಡುವೆ ವಂದೇ ಭಾರತ್ ರೈಲು ಆರಂಭಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮನವಿ. ಬೆಂಗಳೂರಿನ ಎಚ್ಎಎಲ್ನಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಪುತ್ಥಳಿ ಅನಾವರಣ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದ ಮಾಜಿ ಸಚಿವ ಕೆಎನ್ ರಾಜಣ್ಣ. ಸಚಿವ ಸ್ಥಾನ ಕಳೆದುಕೊಂಡ ಬಗ್ಗೆ ಉಲ್ಲೇಖ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ರೈತ ದಿನಾಚರಣೆ ಸಂದರ್ಭದಲ್ಲಿ ಸಮಗ್ರ ಕೃಷಿ ಅನುಭವ ಈ ಕುರಿತು ಶಿರಸಿಯ ಬೈರುಂಬೆಯ ವಿಘ್ನೇಶ್ವರ್ ಆರ್ಭಟ್ ಅವರೊಂದಿಗೆ ಸಂದರ್ಶನ. ವಿಘ್ನೇಶ್ವರ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಯನ್ನ ನಿಸರ್ಗಕ್ಕೆ ಹತ್ತಿರವಾಗಿ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು, ಏನು ಮಾಡಬಾರದು? ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿ ಮಾಡಬೇಕು ಅಂತಂದ್ರೆ ನೈಸರ್ಗಿಕವಾಗಿ ಅಂದ್ರೆ ಮೊದಲಿನಿಂದ ಸಾಂಪ್ರದಾಯಿಕವಾದಂತಹ ಕೃಷಿ ಏನು ಬಂದಿತ್ತೋ ಅದನ್ನ ಜಾಸ್ತಿಯಾಗಿ ಉಳಿಸ್ಕೊಂಡು ಹೋಗ್ಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಆಧುನೀಕರಣಕ್ಕೆ ಆಧುನೀಕರಣ ಬೇಕು, ವಿಶೇಷ ಒತ್ತು ಕೊಟ್ಟು ಪೂರ್ವಜರು ಮಾಡಿಟ್ಟಂತದ್ದನ್ನು ಹಾಳು ಮಾಡಿಕೊಂಡು ಹೋಗದೇ ಇದ್ದಂತೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈಗ ಸಾಂಪ್ರದಾಯಿಕ ಕೃಷಿ ವಿಧಾನಗಳಿಗೂ ಇತ್ತೀಚೆಗೆ ಬಂದಿರುವಂತಹ ಒಂದು ಸುಧಾರಿತ ಕೃಷಿ ಕ್ರಮಗಳಿಗೂ ಏನು ವ್ಯತ್ಯಾಸ ಇದೆ, ಏನು ಒಳ್ಳೇದಿದೆ? ಇತ್ತೀಚೆಗೆ ಬಂದಂತ ಕೃಷಿಯಿಂದ ಬೆಳೆಗಳು ಜಾಸ್ತಿ ಆಗ್ತಾ ಇದೆ, ನೋಡ್ಲಿಕ್ಕೆ ಚಂದ ಕಾಣ್ತಾ ಇದೆ, ಕೆಲವರು ಸ್ವಾವಲಂಬಿಗಳಾಗಿಯೂ ಕಾಣ್ತಾ ಇದ್ದಾರೆ. ಆದ್ರೆ ವಸ್ತುಸ್ಥಿತಿ, ಎಷ್ಟೋ ರೈತರು ಸಾಲದೆಡೆಗೆ ಹೋಗ್ತಾ ಇದ್ದಾರೋನೋ ಅನ್ನುವಂತ ಒಂದು ಭಾವನೆ ಜಾಸ್ತಿ ಕಾಣ್ತಾ ಇದೆ. ಯಾಕಂದ್ರೆ ರೈತರು ಸ್ವಾವಲಂಬಿಗಳಾಗಬೇಕು, ಸ್ವತಂತ್ರವಾಗಿ ಬದುಕುವಂತವರಾಗಬೇಕು, ಬೇರೆಯವರ ಹತ್ರ ಜಿ ಅಂತೇಳಿ ಕೇಳುವಂತ ಒಂದು ಪ್ರವೃತ್ತಿಯವರ ಆಗ್ಬಾರದು ಅನ್ನೋದು ನನ್ನ ಅಭಿಲಾಷೆ. ಈಗ ನಿಮ್ಮ ಒಂದು ಕೃಷಿಯಲ್ಲಿ ಈ ಸಮಗ್ರ ಕೃಷಿ ವಿಧಾನವನ್ನ ಹೇಗೆ ಅಳವಡಿಸಿಕೊಂಡಿದ್ರಿ ನೀವು? ಒಂದೇ ಬೆಳೆಯನ್ನ ನಂಬಿ ಬದುಕುವಂತ ಒಂದು ಪ್ರವೃತ್ತಿಯನ್ನ ರೈತರು ಮಾಡಬಾರದು. ಅಡಿಕೆ, ಬಾಳೆ, ತೆಂಗು, ಕಾಳುಮೆಣಸು, ಯಾಲಕ್ಕಿ, ದಾಲ್ಚಿನ್ನಿ, ಲವಂಗ, ಇನ್ನು ಇತ್ತೀಚೆಗೆ ಬರ್ತಾ ಇದ್ದಂತ ಕಾಫಿಯನ್ನು ಸೇರಿಸಿಕೊಂಡು, ನಾನಿನ್ನು ಕಂಪ್ಲೀಟ್ ಕಾಫಿಯಾಗಿ ಅಳವಡಿಲಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಅದನ್ನ ಅಳವಡಿಸಿಕೊಳ್ಳಿಕ್ಕಾಗಿ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಒಂದು ಒತ್ತಾಸೆ ಇದೆ. ಸಮಗ್ರ ಜೇನು ಕೃಷಿಯೂ ನಮ್ದಿದೆ, ಹೈನುಗಾರಿಕೆಯೂ ಸಹ. ಈಗ 365 ದಿವಸವೂ ಕೂಡ ಕೃಷಿಯ ಜೊತೆ ಜೊತೆಗೆ ಇನ್ನಷ್ಟು ಉದ್ಯಮಗಳನ್ನ ಸೇರಿಸಿಕೊಂಡ್ರೆ ತೊಡಗಿಸಿಕೊಂಡ ಹಾಗಾಗ್ತದೆ, ಜೊತೆಗೆ ಒಂದು ಸಮಯದ ಸದುಪಯೋಗ ಹಾಗೂ ಆರ್ಥಿಕವಾಗಿಯೂ ಕೂಡ ಲಾಭದಾಯಕ ಅಂತ ನಿಮ್ಮ ಅನಿಸಿಕೆ? ನಿಜವಾಗಿಯೂ ಹೌದು. ಯಾಕೆಂದ್ರೆ ರೈತರಿಗೆ 365 ದಿವಸ ಕೆಲಸ ಹೇಗಿರುತ್ತದೋ ಅದೇ ರೀತಿಯಾಗಿ ಆದಾಯದ ಮೂಲನೂ ಇರಲೇಬೇಕು, ಇದ್ದೇ ಇರ್ತದೆ. ಆವಾಗ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಕುಟುಂಬದಲ್ಲಿ ಎಲ್ಲರಿಗೂ ಕೆಲಸ, ಎಲ್ಲರಿಗೂ ಆದಾಯ, ಎಲ್ಲರ ಮಾನಸಿಕ ನೆಮ್ಮದಿ, ಎಲ್ಲರೂ ಸಹ ಖುಷಿಯಿಂದ ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ವಯಸ್ಸಾದವರು ಇರಬಹುದು, ಚಿಕ್ಕವರು ಇರಬಹುದು, ಪ್ರತಿಯೊಬ್ಬರಿಗೆ ಅವರ ಹಂತದ ಕೆಲಸವನ್ನ ಅವರವರು ನಿಭಾಯಿಸಿಕೊಂಡು ಹೋದವಾಗ ಯಾರಿಗೂ ಕೆಲಸ ಇಲ್ಲ ಅನ್ನೋದಿಲ್ಲ, ಆದಾಯ ಮೂಲವೂ ಇದ್ದೇ ಇರ್ತದೆ. ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸಿ ಹೇಳುವುದಿದ್ರೆ, ಕೃಷಿ ಕುಟುಂಬದ ಎಲ್ಲ ಸದಸ್ಯರು ಸಕ್ರಿಯವಾಗಿ ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಳ್ಬಹುದು? ಸಕ್ರಿಯವಾಗಿ ಅಂದ್ರೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ಸಾಧಾರಣ ಯಂಗ್ ಏಜ್ ಅಂತವ್ರು, ಒಳ್ಳೆ ಗಟ್ಟಿಮುಟ್ಟಾದಂತ ಇದ್ದಂತವ್ರು, ಅವ್ರ ಹತ್ರ ಶಾರೀರಿಕವಾಗಿ ಏನು ಭಾರವಾದಂತ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ಅವ್ರು ಮಾಡಬಹುದು. ಮಹಿಳೆಯರಿದ್ದಂಥವ್ರು ತರಕಾರಿ, ಹೂವಿನ ಗಿಡ, ಮನೆಯಲ್ಲಿ ಅಡಿಗೆ ಕೆಲಸ, ಹೈನುಗಾರಿಕೆಯಲ್ಲಿ ತೊಡಗಿಕೊಳ್ಳುವಂತಹದ್ದು, ಇಂಥ ಕೆಲಸವನ್ನು ಸಹ ಅವರದ್ದು ಕುಟುಂಬದಲ್ಲಿ ದೊಡ್ಡ ಸಹಭಾಗಿತ್ವ ಇರ್ತದೆ. ಉಳಿದ ಕ್ಷೇತ್ರದಲ್ಲೂ ಸಹ ತೊಡಗಿಕೊಳ್ಳಬಹುದು ಅವರು ಸಮಯ ಬಂದವಾಗ. ಈಗ ಅದರಲ್ಲಿ ನಮ್ಮ ಮನೆಯವರು ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತೊಡಕೊಳ್ತಾ ಇದ್ದಾರೆ. ಈಗ ಹಿರಿಯ ಮಗ ಧಾರವಾಡ ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಎರಡನೇ ಮಗ ಧಾರವಾಡ ಅಗ್ರಿ ಕಾಲೇಜ್ನಲ್ಲಿ ಓದಿದಂಥವರು ಹೈನುಗಾರಿಕೆ, ಜೇನು ಸಾಕಾಣಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ ಎಲ್ಲರಿಗೂ ಕೋಆರ್ಡಿನೇಟರ್ ಈಗ ನಾನಾಗಿ ಕೆಲಸ ಮಾಡ್ತಾ ಇದ್ದಂತದ್ದು. ಈಗ ಎಷ್ಟೋ ಸರಿ ಹೇಳುವಂತಹದ್ದು, ಕೃಷಿ ಉತ್ಪನ್ನವನ್ನ ನೇರವಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಹೆಚ್ಚಿನ ಒಂದು ಲಾಭವನ್ನ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ, ರೈತರ ಮಟ್ಟದಲ್ಲಿ ಈ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಮಾಡುವಂತಹದ್ದು ಅಥವಾ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೀವಿ, ಇದನ್ನ ಹೇಗೆ ಸಾಧಿಸಬಹುದು? ವ್ಯಾಲ್ಯೂ ಎಡಿಷನ್ ಒಂದ್ ಹಂತದಲ್ಲಿ ಮಾತ್ರ ಮಾಡಬಹುದು. ರೈತನಾಗಿದ್ದುಕೊಂಡು ವ್ಯಾಲ್ಯೂ ಎಡಿಷನ್ ಮಾರ್ಕೆಟಿಂಗು ಇದನ್ನು ಮಾಡ್ಲಿಕ್ಕೆ ವಿಪರೀತವಾಗಿ ಹೊರಟರೆ ಉತ್ಪಾದನೆ ಕುಂಠಿತ ಆಗ್ತದೆ. ಅದಕ್ಕಾಗಿ ರೈತ ತನ್ನ ವ್ಯಾಪ್ತಿಯಲ್ಲಿ ತಾನೇನು ಮಾಡಬಹುದು ಆ ವ್ಯಾಪ್ತಿಗೆ ಸೀಮಿತವಾಗಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುವಂತಹದ್ದು, ಅದಕ್ಕಾಗಿ ಅವನು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ಸಾಧ್ಯ ಇದ್ದು ಮನೆಯಲ್ಲಿ ಸಹ ಸದಸ್ಯರಿದ್ರೆ ಅವರು ಈಗ ಉಪ ಉದ್ದಿಮೆಗಳಲ್ಲೇ ತೊಡಕೊಂಡು ಮೌಲ್ಯವರ್ಧನೆಯನ್ನ ಮಾಡಿಕೊಡ್ಲಿಕ್ಕೂ ಸಾಧ್ಯ ಆಗ್ಬಹುದು. ಕೆಲವು ಉದಾಹರಣೆ ಹೇಳಿಗ, ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಮೌಲ್ಯವರ್ಧನೆಯನ್ನು ಹೇಗೆ ಮಾಡಬಹುದು? ಮೌಲ್ಯವರ್ಧನೆಯನ್ನು ಮಾಡಬಹುದು ಅಂತಂದ್ರೆ, ಈಗ ಉದಾಹರಣೆ ಜೇನು ಕೃಷಿ. ಈಗ ಸಹಕಾರದಿಂದ ಜೇನು ಕೃಷಿಯನ್ನ ಈಗ ನಾವು ಮಾಡ್ತೇವೆ. ಈಗ ಅದನ್ನ ಜೇನು ತುಪ್ಪವನ್ನು ತೆಗೆದು ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಗೆ ತಂದು ನಮ್ಮದಾದಂತ ಲಭ್ಯ ಇದ್ದಂತ ಹೆಚ್ಚಿನದಾಗಿ ನಾವು ಮಾರ್ಕೆಟ್ನಲ್ಲಿ ಎಲ್ಲೂ ಜೇನು ತುಪ್ಪವನ್ನು ಇಡ್ತಾ ಇಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಉಳಿದವರೆಲ್ಲ ಏನಿದ್ದಾರೆ, ಶುದ್ಧವಾದಂತ ಜೇನು ತುಪ್ಪ ಏನ್ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದು ನಮ್ಮ ಹತ್ರ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಖರೀದಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಮತ್ತಿನ್ ಹಾಲು ಸಹ ಹಾಗೆಯ ನಮ್ಮ ಹತ್ರ ಏನಾಗ್ತದ ಹೆಚ್ಚಿನದಾಗಿ ಆ ಹಾಲನ್ನ ಉತ್ಪಾದನೆಯನ್ನ ಮಾಡಿ ಮಾರ್ಕೆಟ್ ಮಾಡುವಂತ ಒಂದು ವ್ಯವಸ್ಥೆ ಸಮೀಪದಲ್ಲಿ ಕೆಲವು ಸಹಕಾರಿ ಸಂಘಗಳು ಇದ್ದಾವೆ. ಈಗ ಅವ್ರ ಮುಖಾಂತರ ನಾವು ಮಾಡುವಂತದ್ದು ತರಕಾರಿ ಬೆಳೆಯನ್ನ ಮನೆಯವರು ಬೆಳೀತಾರೆ. ಹೆಚ್ಚಿನದಾಗಿತ್ತು ಅಂತಂದ್ರೆ ಈಗ ಅದನ್ನು ಸಹ ಸಮೀಪದಲ್ಲಿ ಅಗತ್ಯತೆ ಉಳ್ಳಂತವ್ರು ಈಗ ಹತ್ತಿರದ ಅಂಗಡಿ ಯಾವ್ದಿದೆಯೋ ಅದಕ್ಕೆ ನಾವು ಕೊಟ್ಟು ಮಾರಾಟವನ್ನು ಮಾಡುವಂತ ಒಂದು ವ್ಯವಸ್ಥೆ ಇದೆ. ತರಕಾರಿ ಬೀಜವನ್ನು ಸಹ ಸಾವಯವವಾಗಿ ಬೆಳೆದಂತಹದ್ದನ್ನ ಮನೆಯವರು ಮಾರಾಟ ಮಾಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಧಿಕವಾದಂತಹ ಮಳೆ ಅಥವಾ ಅಕಾಲಿಕ ಮಳೆ ಬರುವಂತಹದ್ದು ಅಥವಾ ಬೇಸಿಗೆಯಲ್ಲಿ ತಾಪಮಾನ 35-40 ತನಕ ಹೋಗುವಂತಹದ್ದು, ಈ ವೈಪರೀತ್ಯದಿಂದಾಗಿ ಜೇನು ಕೃಷಿಗೆ ಯಾವ ರೀತಿಯ ಒಂದು ತೊಡಕು ಉಂಟಾಗಿದೆ ಅಂತ? ವೈಪರೀತ್ಯದಿಂದ ಜೇನು ಕೃಷಿಗೆ ಬಹಳ ತೊಂದರೆ ಅಂತಂದ್ರೆ, ಈಗ ಕಳೆದ ವರ್ಷನೇ ಉದಾಹರಣೆ ಹೇಳಬೇಕು ಅಂತಂದ್ರೆ, ಮಳೆ ಅತಿ ಆಯ್ತು, ಬೇಸಿಗೆಯಲ್ಲಿ ಅತಿಯಾದಂತಹ ಹೂ ಇಲ್ಲ, ಪ್ರಾಕೃತಿಕವಾದಂತಹ ಒಂದು ಹೂವಿನ ಕೊರತೆ ಅಂದ್ರೆ ಜೇನಿಗೆ ಆಹಾರದ ಕೊರತೆಯಿಂದಾಗಿ ಇಳುವರಿ ಎಲ್ಲಾ ಕಡೆಯಲ್ಲೂ ಜೇನುತುಪ್ಪದ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆನೆ ಆಗಿದೆ. ಹಾಗಾದ್ರೆ ಮಾರ್ಕೆಟ್ ಚೆನ್ನಾಗೇ ಇದೆ. ಈಗ ಅದಕ್ಕಾಗಿ ಜೇನು ಉತ್ಪಾದನೆ ವಿಷಯದಲ್ಲಿ ಅಂತ ತೊಂದರೆ ಏನಂತ ಇಲ್ಲ. ಇನ್ನು ಟೆಂಪರೇಚರ್ ಹೆಚ್ಚಾಗಿದ್ದು ಅಂದ್ರೆ ಜೇನು ಕೃಷಿ ಬಿಟ್ಟು ಉಳಿದ ಎಲ್ಲ ಬೆಳೆಗಳನ್ನು ಕಂಪೇರ್ ಮಾಡಿದವಾಗ ಅಕಾಲಿಕ ಮಳೆ, ಬೇಸಿಗೆಯಲ್ಲಿ ಮೊದಲೇ ಮಳೆ ಬಿದ್ದಿದ್ರಿಂದ ಅಡಿಕೆಯ ಇಳುವರಿ ಈ ವರ್ಷ ಬಹಳ ಮಟ್ಟದಲ್ಲಿ ಕಡಿಮೆ ಇದೆ. ಈಗಿದು ರೈತರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನ ಉಂಟು ಮಾಡುವಂತ ಒಂದು ಸಂದರ್ಭ ಇದೆ. ಈಗ ಜೇನು ಕೃಷಿಗೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನ ಕೇಳಬೇಕು. ಈಗ ಇಲ್ಲಿಯ ಒಂದು ವಾತಾವರಣ, ಪೂರಕವಾದಂತಹ ಒಂದು ಪರಿಸರ ಜೇನು ಕೃಷಿಗೆ ಯಾವ ರೀತಿ ನೆರವಾಗ್ತಾ ಇದೆ ಎನ್ನುವಂತಹದ್ದು, ಮತ್ತು ಇತ್ತೀಚೆಗೆ ಈಗ 1990 ನಂತರದ ವರ್ಷಗಳಲ್ಲಿ ಥೈಸಾಕ್ ಬ್ರೂಡ್ ಎನ್ನುವಂತ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿ, ಇದರ ಒಂದು ಸದ್ಯದ ಒಂದು ಪರಿಸ್ಥಿತಿ ಎಲ್ಲ ಹೇಗಿದೆ? ಇದಕ್ಕೆ ಉತ್ತರ ಅಂತಂದ್ರೆ, ಜೇನು ಪೆಟ್ಟಿಗೆ ನಮ್ಮ ಹತ್ರ ಸಂಖ್ಯೆ ಎಷ್ಟು ಆಧಾರದಲ್ಲಿದೆ ಎನ್ನುವುದನ್ನ ಒಂದೇದಾಗಿ ಗಮನದಲ್ಲಿ ಇಟ್ಟುಕೊಳ್ಳುವಂತದ್ದು. ಈಗ ನಮ್ಮ ಹತ್ರ ಸಾಧಾರಣ ಒಂದು 60 ಬಾಕ್ಸ್ ಇದೆ ಅನ್ನೋ ಉದಾಹರಣೆಯನ್ನ ನಾವು ಇಟ್ಟುಕೊಂಡಾಗ, ಜೇನು ಕೃಷಿಯನ್ನ ಒಂದೇ ಸ್ಥಳದಲ್ಲಿ ಎಂದೂ ಇಟ್ಕೊಳ್ಬಾರದು. ಮನೆ ಹತ್ರ ಹೂವಿನ ಲಭ್ಯತೆ, ಜೇನಿಗಾಗಿ ಆಹಾರ ಲಭ್ಯತೆ, ಹೂ ಎಷ್ಟು ಸಿಗ್ತದೆ ಅನ್ನೋದನ್ನ ಅಂದಾಜು ಮಾಡಿಕೊಂಡು ಮನೆ ಹತ್ತಿರ ಒಂದು 10-15 ಪೆಟ್ಟಿಗೆಯನ್ನ ಒಂದೊಂದು ಕಡೆ 3-4 ಕಡೆಯಲ್ಲಿ ಇಟ್ಕೊಂಡಾವಾಗ ವಿಶೇಷವಾದಂತಹ ಈ ರೋಗಗಳು ಬಂದ ಹೊತ್ತಿನಲ್ಲಿ ಎಲ್ಲಿಯೋ ಒಂದು ಸ್ಪಾಟ್ ನಲ್ಲಿ ಬಂತು ಅಥವಾ ಯಾರೋ ರಾಸಾಯನಿಕವನ್ನ ಸಿಂಪರಣೆ ಮಾಡಿ ಜೇನು ಅಲ್ಲಿ ಹಾಳಾಯ್ತು ಅಂತಾದ್ರೂ ನಾವು ನಷ್ಟ ಅಳವಡುವಂತ ಒಂದು ಪ್ರಶ್ನೆ ಬರೋದಿಲ್ಲ. ಇನ್ನೊಂದು ಕಡೆ ನಾವು ಬ್ಯಾಲೆನ್ಸಿಂಗ್ ಆಗಿ ಅದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇರ್ತದೆ, ಧೈರ್ಯವಾಗಿ ಅವಾಗ ಬದುಕಬಹುದು. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಇರಬೇಕು ಅಂತ ಹೇಳುವಂತಹದ್ದು, ಹೈನುಗಾರಿಕೆ ನಿರ್ವಹಣೆ ಮಾಡುವಂತಹದ್ದು ಅಂದ್ರೆ ಹಸುಗಳನ್ನ ಸಾಕುವಂತಹದ್ದು ಕೂಡ ಬಹಳಷ್ಟು ಕಷ್ಟದಾಯಕ ಎನ್ನುವಂತ ಒಂದು ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಹೇಗೆ ನಿಭಾಯಿಸಬಹುದು ಕೃಷಿಯನ್ನ ಅಂತ? ಕೃಷಿಯನ್ನ ನಿಭಾಯಿಸುದು ಅಂತಂದ್ರೆ ಅವರವರ ಹಿಡುವಳಿಯನ್ನ ನೋಡಿಕೊಂಡು ಕ್ಷೇತ್ರವಾರು ದನವನ್ನ ಸಾಕುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬರು ಕೃಷಿಯಿಂದ ವಿಮುಖರಾದ್ರೆ ಭವಿಷ್ಯದಲ್ಲಿ ಕೆಟ್ಟ ದಿನಗಳು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಸಣ್ಣ ಹಿಡುವಳಿದಾರ ಇದ್ದ ಅಂತಂದ್ರೆ ಒಂದರಿಂದ ಎರಡು ಆಕಳು, ದೊಡ್ಡ ಹಿಡುವಳಿ ಅವು ಕಚ್ಚಾ ವಸ್ತು ಪೂರೈಕೆ ಮೇವಿನ ಪೂರೈಕೆ ಇದನ್ನ ಅವಲಂಬಿಸಿ ಅವನ ವಯಸ್ಸು ದುಡಿಯುವಂತವನ ವಯಸ್ಸು ಸಹ ಕುಟುಂಬದಲ್ಲಿಯ ಸದಸ್ಯರ ಸಂಖ್ಯೆ ಇದನ್ನ ನೋಡಿ ಆ ಉದ್ಯೋಗವನ್ನ ಅವನು ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆ ಕೇಳಿದ್ರೆ ವಿಪರೀತವಾದಂತ ಎಕ್ಸ್ಪ್ಯಾನ್ಷನ್ ಇದನ್ನ ಮಾಡಲಿಕ್ಕೆ ಹೊರಟು ತನ್ನ ಸ್ವಾವಲಂಬನೆಯನ್ನ ತಾ ಕಳ್ಕೊಂಡು ಹಣಕಾಸು ಮುಗ್ಗಟ್ಟಿಗೆ ಈಡಾಗಬಾರದು. ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಅವನು ವ್ಯವಹಾರವನ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಈಗ ಕೃಷಿಯಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಬೇಕು ಅನ್ನುವಂತ ಒಂದು ವಿಚಾರ ನೀವು ಯಾವ ರೀತಿ ಅಳವಡಿಸಿಕೊಂಡಿದ್ರಿ, ಇದರ ಒಂದು ಉಪಯೋಗ ಏನು? ಮಿಶ್ರ ಬೆಳೆಯಾಗಿ ಈಗ ನಾವು ಲವಂಗವನ್ನ ಹಾಕ್ತಾ ಇದ್ದೀವಿ, ದಾಲ್ಚಿನ್ನಿಯನ್ನು ಹಾಕಿದ್ದೀವಿ, ಕಾಳುಮೆಣಸನ್ನು ಹಾಕ್ತಾ ಇದ್ದೀವಿ. ಈಗ ಕಾಳುಮೆಣಸು ಹಾಕಿದವಾಗ ಈಗ ಅದರಲ್ಲಿ ಬೋಳ್ ಕಾಳು ಅಂತೇಳಿ ಈಗ ವೈಟ್ ಪೆಪ್ಪರ್ ಇದನ್ನು ಸಹ ಮಾಡಬಹುದು. ಒಳ್ಳೆ ಗುಣಮಟ್ಟದ ಕಾಳನ್ನು ಕಪ್ಪು ಕಾಳನ್ನು ಈಗ ಆಧುನಿಕ ಪದ್ಧತಿ ಪ್ರಕಾರ ಕಪ್ಪು ಕಾಳವನ್ನ ಚೆನ್ನಾಗಿ ತಯಾರು ಮಾಡುವಂತ ಒಂದು ವೈಜ್ಞಾನಿಕ ವಿಧಾನವೂ ಇದೆ ಆ ಪದ್ಧತಿ ಅಂತ. ಈಗ ಅದನ್ನು ಮಾಡಿಕೊಂಡು ಈಗ ಮಾಡಬಹುದು. ಇನ್ನು ಕಾಫಿಯನ್ನು ಸಹ ಮಾಡಬಹುದು. ಈಗ ಅನೋಟ ಅಂತೇಳಿ ಈಗೇನೋ ಬರ್ತಾ ಇದೆ, ಈಗ ಆ ಕೃಷಿಗೂ ಈಗಾಗಲೇ ನಮ್ಮ ಹುಡುಗ ತೊಡ್ಕೊಂಡಿದ್ದಾನೆ ಈಗ ಅದನ್ನ. ಅನೋಟ ಅಂದ್ರೆ ಇದ್ರ ಬೀಜ ಯಾವುದು, ಆಹಾರ ಸಂಸ್ಕರಣೆಯಲ್ಲಿ ಕೃತಕ ಬಣ್ಣವನ್ನ ಬಿಟ್ಟು ನೈಸರ್ಗಿಕ ಬಣ್ಣವನ್ನ ಬಳಕೆ ಮಾಡುವಂತಹದ್ದು. ಈಗ ಆ ಕೃಷಿಯಲ್ಲೂ ತೊಡ್ಕೊಳ್ಬೇಕು ಅನ್ನೋಂಥದ್ದನ್ನ ಈಗ ಅವನ ಇಚ್ಛೆ ಇದೆ. ಈಗ ಅದು ವಿಚಾರ ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡಿದೀವಿ. ಕೆಲವೇ ಸೀಮಿತ ಗಿಡಗಳು ಸಂಖ್ಯೆಯಲ್ಲಿ ಇಟ್ಟುಕೊಂಡು ಈ ದಾಲ್ಚೀನಿ ಅಥವಾ ಇಂಥ ಒಂದು ಸಂಬಾರ ಪದಾರ್ಥಗಳ ಬಂದ್ರೆ ಅವುಗಳ ಒಂದು ಕೃಷಿ ಕ್ರಮದ ಬಗ್ಗೆ ಹೇಳಿ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ದಾಲ್ಚೀನಿ, ಲವಂಗ, ಜಾಯಿಕಾಯಿ ಇಂಥದನ್ನೆಲ್ಲ ಹೇಗೆ ಹಾಕಬಹುದು? ಹೆಚ್ಚಾಗಿ ಎಲ್ಲ ಅಂಚಿ ಇರ್ತದ, ಮಧ್ಯದಲ್ಲಿ ಕಾಫಿ ಇಂಥವನ್ನ ಹಾಕೊಳ್ಬಹುದು, ಕಾಳುಮೆಣಸಿ ಇರ್ತದೆ, ಏಲಕ್ಕಿಯನ್ನ ಬೆಳಿಬಹುದು. ಆದ್ರೆ ಬೌಂಡ್ರಿ ಈಗ ಹೊರಸುತ್ತಿನ ಎಲ್ಲಾ ಕ್ಷೇತ್ರದಲ್ಲಿ ಈ ತರದ ಬೆಳೆಗಳನ್ನ ಬೆಳೆದವಾಗ ಆರ್ಥಿಕವಾಗೂ ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಾ ದಿವಸಗಳಲ್ಲೂ ಆದಾಯ ಕೆಲಸ ಎರಡೂ ಇದ್ದೇ ಇರ್ತದ. ಅವಾಗ ಮಳೆಗಾಲದಲ್ಲಿ ಕೃಷಿ ಉತ್ಪನ್ನಗಳ ಒಂದು ಸಂಸ್ಕರಣೆ ಮಾಡುವಂತಹದ್ದು ಒಂದು ಸವಾಲು ಅಂತ ಅನ್ಸೋದಿಲ್ವಾ? ಅದಕ್ಕೂ ಇತ್ತೀಚೆಗೆ ಈಗ ಪಾಲಿ ಹೌಸ್ ಅಂತೇಳಿ ಈಗೆಲ್ಲ ವ್ಯವಸ್ಥೆಗಳು ಬರ್ತಾ ಇದ್ದಾವೆ. ಈಗ ಆ ವ್ಯವಸ್ಥೆ ಮುಖಾಂತರ ಈಗ ಅದಕ್ಕೂ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ವಿಚಾರ, ಈಗ ಅಂತರ ಸಾಗಾಟ ಎನ್ನುವಂತಹದ್ದು ಅಥವಾ ಒಳಗಡೆಗೆ ಗೊಬ್ಬರವೋ ಅಥವಾ ಅಡಿಕೆಯನ್ನು ಮನೆಗೆ ಸಾಗಿಸುವಂತಹದ್ದು, ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ? ಈಗ ಇದಕ್ಕೆ ಆಧುನಿಕ ತಂತ್ರಜ್ಞಾನ ಪ್ರಕಾರ ಮೋಟೋ ಕಾರ್ಟು ಅಥವಾ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಬೇಕಷ್ಟು ಬಂದಿದೆ, ಅದನ್ನು ಬಳಕೆ ಮಾಡಬಹುದು. ಮತ್ತೆ ಇನ್ನೊಂದೇನು ಕೇಳಿದ್ರೆ ಜಮೀನಲ್ಲಿಯೇ ಹೆಚ್ಚಿನ ಕಚ್ಚಾ ವಸ್ತುವನ್ನ ತಗೊಂಡು ಹೋಗಿ ಸಾಗಾಟ ಲೇಬರ್ ಅನ್ನ ಕಡಿಮೆ ಮಾಡಿಕೊಂಡು ಕೃಷಿಯನ್ನ ಮಾಡಿದವಾಗ ಆರ್ಥಿಕವಾಗಿ ಉಳಿತಾಯ ಸಾಧ್ಯತೆ ಇದೆ. ಯಾಕೆ ಕೇಳಿದ್ರೆ ಜೀವಾಮೃತವನ್ನ ಮಾಡೋದು, ಕಚ್ಚಾ ವಸ್ತುವನ್ನ ಗೊಬ್ಬರಗುಂಡಿಗೆ ಹಾಕೋದು, ಗೊಬ್ಬರಗುಂಡಿಯಿಂದ ಮತ್ತೆ ರಿಪೀಟ್ ಆಗಿ ತಗೊಂಡು ಹೋಗೋದು, ಮತ್ತೆ ಬೇರೆ ಕಡೆ ಹಾಕೋದು, ಪದೇ ಪದೇ ಕೆಲಸವನ್ನ ಮಾಡ್ತಾ ಇದ್ದ ಹೋಗ್ತಾ ಹೋದ ಹಾಗೆ ಕೂಲಿ ಆಳಿನ ಸಮಸ್ಯೆ ಜಾಸ್ತಿ ಆಗ್ತದೆ. ಅದಕ್ಕಿಂತ ನೇರವಾಗಿ ಆ ಕಚ್ಚಾ ವಸ್ತುವನ್ನ ಜಮೀನಿಗೆ ಗಿಡದ ಬುಡಕ್ಕೆ ಹಾಕದವಾಗ ಅಲ್ಲಿಯೇ ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕೆ ಈಗ ಜೀವಾಮೃತ ಪದ್ಧತಿ ಇಂಥದ್ದನ್ನ ಬಳಕೆ ಮಾಡದವಾಗ ಸಾಧ್ಯತೆ ಆಗ್ತದೆ. ಸ್ವಲ್ಪ ಹೇಳಿ ಜೀವಾಮೃತ ತಯಾರಿ ಮತ್ತು ಇದರ ಒಂದು ಉಪಯೋಗ ಮತ್ತು ಯಾವ ರೀತಿ ಒಂದು ಬದಲಾವಣೆ ಕಾಣುತ್ತದೆ ಬೆಳೆಗಳಲ್ಲಿ ಅಂತ. ಜೀವಾಮೃತ ಮಾಡೋದಾದ್ರೆ ಮತ್ತೆ ವಿಶೇಷ ಏನು ಬೇಡ, ನಾಟಿ ಹಸು ಇದ್ರೂ ಒಳ್ಳೆಯದು. ಒಂದನ್ನು ಇಲ್ಲ ಅಂತಾದ್ರೆ ಈಗ ಜಾತಿ ಜರ್ಸಿ ಹಸುಗಳಲ್ಲೂ ಸಹ ಮಾಡಬಹುದು ಅಂತ, ಕೆಟ್ಟ ಪರಿಣಾಮ ಏನಿಲ್ಲ, ಆದ್ರೆ ಪರಿಣಾಮ ಸ್ವಲ್ಪ ಕಡಿಮೆ ಆಗಬಹುದು ಅದರಲ್ಲಿ. ಈಗ ಅದಕ್ಕೆ ಒಂದು 10 ಲೀಟರ್ ಗೋಮೂತ್ರ, 10 ಕೆಜಿ ಸಗಣಿ, ಈ ದ್ವಿದಳ ಧಾನ್ಯದ ಹಿಟ್ಟು, ಎಣ್ಣೆ ಹಿಟ್ಟಲ್ಲ ಅದರಲ್ಲಿ, ದ್ವಿದಳ ಧಾನ್ಯದ ಹಿಟ್ಟು ಅಂತಂದ್ರೆ ಈಗ ಸಾಧಾರಣ ಉದ್ದು ಹೆಸರು ಗೋಧಿ ಹಿಟ್ಟು, ಉದ್ದು ಹೆಸರು ಇಂಥವನ್ನ ದ್ವಿದಳ ಧಾನ್ಯದ ಹಿಟ್ಟನ್ನ ಬಳಕೆ ಮಾಡುವಂತಹದ್ದು. ಅದೇ ನೆಲದ ಮಣ್ಣು ಅದನ್ನ ಒಂದು ಮುಷ್ಟಿ ಹಾಕಿ ಆಮೇಲೆ 1 ಕೆಜಿ ಸಾವಯವ ಬೆಲ್ಲ, ಈಗ ಪೇಟೆ ಬೆಲ್ಲ ಅಲ್ಲ, ಆ ಬೆಲ್ಲವನ್ನು ಬಳಕೆ ಮಾಡಿ ಜೀವಾಮೃತವನ್ನ ಮಾಡಿ ಒಂದು 7 ದಿವಸದ ತನಕ ಕೊಳಿಸಿ ಆಮೇಲೆ ಅದನ್ನು ಸ್ಪ್ರೇ ಮಾಡುವಂತಹದ್ದು. ಬುಡಕ್ಕೂ ಕೂಡ ಹಾಕಬಹುದು, ಸ್ಪ್ರೇ ಮಾಡಬಹುದು, ಸ್ಪ್ರೇನು ಮಾಡಬಹುದು, ಎರಡು ಮಾಡಬಹುದು. ಯಾವ ರೀತಿ ಬದಲಾವಣೆ ಕಾಣುತ್ತೆ? ಉತ್ತಮ ಬದಲಾವಣೆ ಇದೆ ಈಗ ಅದರಿಂದ. ಈಗ ಅದರಿಂದ ಅಗತೆ ಕಡಿಯುವಂತಹದ್ದು ಅನ್ನಂತದ್ದು ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಅಂದ್ರೆ ನೆಲವನ್ನ ಉಳುಮೆ ಮಾಡುವಂತಹದ್ದು ತೋಟದಲ್ಲಿ. ಈಗ ನೈಸರ್ಗಿಕವಾಗಿ ಎರೆಹುಳುನೆ ಉಳುಮೆ ಮಾಡಲಿಕ್ಕೆ ಸೃಷ್ಟಿ ನಿಯಮ ಇದೆ. ಈಗ ಅದಕ್ಕೆ ವಿರುದ್ಧವಾಗಿ ನಮ್ಮ ಶ್ರಮವನ್ನು ವಹಿಸಿ ಕೈಯಿಂದ ಖರ್ಚು ಮಾಡಿಕೊಂಡು ನಾವು ಮಾಡುವಂತ ಅಗತ್ಯತೆನೆ ಪ್ರಮೇಯನೇ ಇಲ್ಲ. ಈಗ ಅದನ್ನ ಸೃಷ್ಟಿ ನಿಯಮದ ಪ್ರಕಾರ ಅದೇನು ಮಾಡ್ತದೆ ಅದನ್ನೇ ನಾವು ಬಳಕೆ ತಗೊಂಡು ಮಾಡಿದ್ರಿಂದ ಉಳಿತಾಯ ಜಾಸ್ತಿ ಆಗ್ತದೆ, ಸ್ವಾವಲಂಬಿಗಾಗಿ ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ವಿಚಾರ, ಇಳುವರಿಯಲ್ಲಿ ನಿರಂತರತೆಯನ್ನ ಕಾಪಾಡಬೇಕಿದ್ರೆ ಸಾವಯವ ಗೊಬ್ಬರದ ಜೊತೆ ಜೊತೆಗೆ ಒಂದಷ್ಟು ರಾಸಾಯನಿಕ ಗೊಬ್ಬರ ಕೂಡ ಬೇಕು ಎನ್ನುವಂತಹ ಒಂದು ಅಭಿಪ್ರಾಯ, ನಿಮ್ಮ ಒಂದು ಅನಿಸಿಕೆ ಏನು? ನಾನು ಧೈರ್ಯವಾಗಿ ಹೇಳ್ತೇನೆ, ನಾನು ರಾಸಾಯನಿಕವನ್ನು ಬಳಸ್ತಾನೂ ಇಲ್ಲ, ಯಾವುದು ಸ್ಪ್ರೇ ಮಾಡ್ತಾ ಇಲ್ಲ. ಆದ್ರೆ ಈ ಜೀವಾಮೃತ ಕೃಷಿ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದ ಆರ್ಥಿಕವಾಗಿಯೂ ಸ್ವಾವಲಂಬಿಯಾಗಿದ್ದೇನೆ. ಸ್ವತಂತ್ರವಾಗಿ ನನಗೆ ಏನು ಕೆಲಸ ಬೇಕೋ ಈಗ ಅದನ್ನು ಸಹ ಮಾಡ್ತಾ ಇದ್ದೀನಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ರಾಸಾಯನಿಕವನ್ನ ಬಳಸ್ತಾ ಹೋದ ಹಾಗೆ ಜೇನು ಕೃಷಿಗೂ ಪೆಟ್ಟು, ಆರೋಗ್ಯದ ಮೇಲೂ ಪೆಟ್ಟು, ರೈತ ಸ್ವಾವಲಂಬಿನೂ ಆಗುವುದಿಲ್ಲ. ಆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇಟ್ಟನೊಂದು. ಆಮೇಲೆ ಮಾನವ ಶ್ರಮವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಯಾಂತ್ರೀಕರಣಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ನಿಮ್ಮ ಒಂದು ಪರಿಸರದಲ್ಲಿ? ನಮ್ಮ ಪರಿಸರದಲ್ಲಿ ಯಾಂತ್ರೀಕರಣಕ್ಕೆ ಒಳ್ಳೆ ಅವಕಾಶ ಇದೆ. ಈಗ ಅದರಲ್ಲೂ ಏನು ಕೇಳಿದ್ರೆ, ಕೋಆಪರೇಟಿವ್ ಸಿಸ್ಟಮ್, ಸಣ್ಣ ಹಿಡುವಳಿದಾರರು ಎಂದೂ ದೊಡ್ಡ ಮೊತ್ತದ ಯಂತ್ರವನ್ನು ಖರೀದಿ ಮಾಡಬಾರದು. ಈಗ ಅದು ಯಾಕೆಂದ್ರೆ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಕೇಳಿದ್ರೆ, ಸಣ್ಣ ಕುಟುಂಬಗಳು ಜಾಸ್ತಿ, ಆಪರೇಟ್ ಮಾಡುವಂತವ್ರು ಇಲ್ಲ, ವಯಸ್ಸಾದಂತವ್ರು ಜಾಸ್ತಿ. ಯಾಂತ್ರೀಕರಣ ಇದ್ದಾಗ ಎಲ್ಲ ಯಂತ್ರಗಳು ಇರ್ತವೆ, ಗೋಡೌನ್ ನಲ್ಲಿ ಇರ್ತವೆ, ಬಿಟ್ರೆ ಅದು ಉದ್ದೇಶಿತವಾಗಿ ಏನು ಬಳಕೆ ಬೇಕೋ ಅದನ್ನು ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಅದಕ್ಕಾಗಿ ಕೋಆಪರೇಟಿವ್ ಸೊಸೈಟಿಗಳಂತವ್ರು ಅಥವಾ ಸಂಘ ಸಂಸ್ಥೆಗಳಂತವ್ರು ಇವರು ಬಾಡಿಗೆ ಆಧಾರದಲ್ಲಿ ಕೊಟ್ಟಂತದ್ದನ್ನ ಅದನ್ನ ತಂದು ಬಾಡಿಗೆ ರೂಪದಲ್ಲಿ ಪಡ್ಕೊಂಡು ತಮ್ಮ ಕೆಲಸವನ್ನ ತಾವು ಮುಗಿಸಿ ಅಲ್ಲಿಗೆ ಆ ಲೆಕ್ಕಾಚಾರ ಮುಗಿಸಿಬಿಟ್ರೆ ಹೆಚ್ಚಿನ ಅನುಕೂಲ. ಯಾಂತ್ರೀಕರಣವನ್ನು ಬಳಕೆ ಮಾಡ್ಕೊಂಡಂಗೆ ಆಗ್ತದೆ ಅದರಲ್ಲಿ. ಆಮೇಲೆ ಈಗ ಕೃಷಿ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾಂಪ್ರದಾಯಿಕವಾಗಿ ಅಡಿಕೆಯನ್ನ ಚಾಲಿ ಮಾಡುವಂತದ್ದು ಇರ್ತದೆ, ಜೊತೆಗೆ ಹಣ್ಣಡಿಕೆ ಅಥವಾ ಕೆಂಪಡಿಕೆಯನ್ನು ಕೂಡ ಮಾಡುವಂತದ್ದು ಇರ್ತದೆ. ಈ ಸಂದರ್ಭಕ್ಕೆ ಯಾವುದು ಸೂಕ್ತ ಅಂತ? ಈ ಸಂದರ್ಭಕ್ಕೆ ಅಂತಂದ್ರೆ ಅಲ್ಲಿಯ ಆ ಪ್ರದೇಶದ ಅನುಕೂಲವನ್ನು ನೋಡಿಕೊಂಡು ಮಾಡುವಂತಹದ್ದು. ಈಗ ಕೆಲವರಿಗೆ ಒಣಗಿಸ್ಲಿಕ್ಕೆ ಜಾಗ ಇರೋದಿಲ್ಲ, ಅಂದ್ರೆ ಗೋಟ್ ಮಾಡಿದ್ರೆ ಒಣಗಿಸ್ಲಿಕ್ಕೆ ಜಾಗ ಇರೋದಿಲ್ಲ, ಅಂತವ್ರು ಕೆಂಪಡಿಕೆಯನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಆದ್ರೆ ಜಾಸ್ತಿ ಖರ್ಚು ಬರ್ತದೆ, ಇನ್ನು ಅವನು ಆರ್ಥಿಕವಾಗಿ, ಯಾಕಂದ್ರೆ ಕೆಂಪಡಿಕೆಯನ್ನ ಮಾಡಿದವಾಗ 15 ದಿವಸದಿಂದ 20 ದಿವಸದೊಳಗೆ ಅವನು ಹಣವನ್ನ ಲೆಕ್ಕ ಮಾಡಬಹುದು. ಆದ್ರೆ ಚಾಲಿಯನ್ನು ಮಾಡಿದವಾಗ 4-5 ತಿಂಗಳು ಹೋಗ್ತದೆ, ಅದು ಮಾರ್ಕೆಟ್ಗೆ ಕಳಿಸಿ ಅಲ್ಲಿ ತನಕ ಬಡ್ಡಿ ಹೊರೆಯನ್ನು ಹೊರಬೇಕಾಗ್ತದೆ. ಅವನ ಆರ್ಥಿಕ ಅನುಕೂಲವನ್ನ ನೋಡಿಕೊಂಡು, ಮನೆ ಹತ್ರ ಒಣಗಿಸ್ಲಿಕ್ಕೆ ಕೂಲಿ ಲಭ್ಯತೆ ಇದನ್ನ ನೋಡಿಕೊಂಡು ತೀರ್ಮಾನವನ್ನ ಅವರವರ ಪ್ರದೇಶಕ್ಕೆ ಅವು ಮಾಡ್ಕೊಳ್ಳೋದು ಒಳ್ಳೇದು. ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಹಸಿ ಅಡಿಕೆಯನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿ, ಆ ಸಹಕಾರ ಕೋಆಪರೇಟಿವ್ ಆಧಾರದಲ್ಲಿ, ಇದು ರೈತರಿಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ? ರೈತರಿಗೆ ಅನುಕೂಲ ಆಗ್ತಾ ಇದೆ, ಅಸಹಾಯಕರು ಇದ್ದಂತವರಿಗೆ ಇದು ದೊಡ್ಡ ಅನುಕೂಲ. ಆದ್ರೆ ಸಾಧ್ಯ ಇದ್ದವರು ಎಲ್ಲವರೂ ಇದನ್ನು ಕೊಡುವಂತಹ ಪ್ರವೃತ್ತಿ ಬೆಳಿಬಾರದು. ಯಾಕಂದ್ರೆ ಯಾರೇ ಕೊನೆ ಕೊಯ್ದಿದ್ರೂ ಸಹ ಈಗ ಖರೀದಿ ಮಾಡ್ಲಿಕ್ಕೆ ಅಂತೇಳಿ ಮಾರ್ಕೆಟಿಗೆ ಒಯ್ಬೇಕಾದ್ರೆ ಹಸಿ ಅಡಿಕೆಯನ್ನ ಮನೆಯಿಂದ ಕೊಯ್ದು ಮಾರ್ಕೆಟಿಗೆ ತಗೊಂಡೋಗಿ ಆ ಟೆಂಡರ್ ಬರೆಯುವಂತ ಇದಿಷ್ಟು ಖರ್ಚು ವೆಚ್ಚವನ್ನ ಕಡಿಮೆ ಮಾಡಿ ಅವನಿಗೆ ಲಾಭ ಆಗ್ಬೇಕು ಅನ್ನೋ ಉದ್ದೇಶದಲ್ಲೇ ಅವನು ಮಾಡಿರ್ತಾನೆ. ನಮ್ಮ ಜಮೀನಿನಲ್ಲಿ ನಾವು ಬೆಳೆದಂತ ಬೆಳೆಯನ್ನ ಅವು ಲಾಭ ಮಾಡ್ಕೊಳ್ಲಿಕ್ಕೆ ಮಾಡ್ತಾನೆ. ಆ ಲಾಭವನ್ನ ಇವರು ಆರ್ಥಿಕವಾಗಿ ಅನುಕೂಲವನ್ನ ಸೃಷ್ಟಿ ಮಾಡಿಕೊಂಡು ತಡೆದ ತಾನು ಕೊಟ್ಟರು ನಡೀತದೆ ಅನ್ನುವಂತ ಒಂದು ವ್ಯವಹಾರವನ್ನ ಇವು ಮಾಡಿಕೊಂಡ್ರೆ, ಆ ವ್ಯಾವಸ್ಥಿಕ ವ್ಯವಸ್ಥೆಯನ್ನ ಇವು ಬೆಳೆಸ್ಕೊಂಡ್ರೆ ಚಾಲಿಯನ್ನು ಮಾಡಬಹುದು, ಮನೆ ಹತ್ರ ಮಾಡುವಂತಹದ್ದು ಹೆಚ್ಚು, ಸಾಗಾಟ ಕಡಿಮೆ ಆಗ್ತದೆ, ಖರ್ಚು ವೆಚ್ಚಗಳು ಕಡಿಮೆ ಆಗ್ತವೆ, ಅನುಕೂಲ ದೃಷ್ಟಿಯಿಂದನೂ. ಆದ್ರೆ ಮನೆಯಲ್ಲಿ ನೋಡಿಕೊಂಡುವ ಸಂಖ್ಯೆ ಎಷ್ಟು, ಜನಸಂಖ್ಯೆ ಎಷ್ಟು ಅನ್ನೋ ಆಧಾರದಲ್ಲಿ ಅವನು ಇದನ್ನು ನಿರ್ಧಾರ ತಗೊಳ್ಬೇಕಾಗ್ತದೆ. ಈ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಕೊಳೆ ರೋಗದ ಜೊತೆ ಜೊತೆಗೆ ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು, ಇದರ ಒಂದು ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಸಮಗ್ರವಾಗಿ ಹೇಗೆ ನಿರ್ವಹಣೆ ಮಾಡಬಹುದು? ಇದಕ್ಕೆ ಹೆಚ್ಚಿನದಾಗಿ ಎಲೆ ಚುಕ್ಕೆ ರೋಗ, ಈಗಾಗಲೇ ನಾನು ಕೆಲವು ಪ್ಲಾಟ್ ಅನ್ನು ಓಡಾಡಿ ನೋಡಿದ್ದೇನೆ, ರೈತರ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಮುಂದಿನ ದಿನಮಾನಗಳಲ್ಲಿ ಬದುಕು ಹೇಗೆ ಸಾಗಿಸೋದು ಅನ್ನುವಲ್ಲಿ ತನಕ ಈಗ ಅವರ ಜೀವನ ಇದೆ, ಈಗ ಆ ಕುಟುಂಬದ ಒಂದು ವ್ಯವಸ್ಥೆ. ಈಗ ಅದಕ್ಕೆ ಇನ್ನು ಅವ್ರು ಮಾಡುವಂತದ್ದು ಏನು ಕೇಳಿದ್ರೆ, ಬದಲಿ ಬೆಳೆಗೆ ಹೋಗುವಂತಹದ್ದು, ಈಗ ಕಾಫಿನೋ ಅಥವಾ ಗೇರು ಕೃಷಿನೋ ಅಥವಾ ಜೇನು ಕೃಷಿ, ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಅವರು ಕಂಡುಕೊಳ್ಳುವಂತಹದ್ದೇ ಹೆಚ್ಚಿನದಾಗಿ ಅನುಕೂಲ. ಇನ್ನೊಂದು ಸಾವಯವ ಗೊಬ್ಬರವನ್ನ, ಸಾವಯವ ಅಂದ್ರೆ ಚೀಲದ್ದು ಅಂತ ನಾ ಹೇಳ್ತಾ ಇಲ್ಲ, ದುಡ್ಡಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ, ಇಂಥವನ್ನ ನೈಸರ್ಗಿಕ ನಮ್ಮ ಕಣ್ಣೆದುರಿಗೆ ಕಾಣುವಂತಹದ್ದು ಎರೆ ಗೊಬ್ಬರ, ಇಂಥವನ್ನ ಬಳಕೆ ಮಾಡಿ ಭೂಮಿಯ ಗುಣಮಟ್ಟವನ್ನ ವೃದ್ಧಿಸಿ ಈ ಆ ರೋಗವನ್ನ ಹತೋಟಿ ತಂದ್ಕೊಳ್ಳುವಂತಹದ್ದು. ಎಲ್ಲದೂ ಈಗ ಏನಾಗಿದೆ, ಹೊರಗಿಂದ ಎಲ್ಲ ಚೀಲದಲ್ಲಿ ಗೊಬ್ಬರ ತರ್ತಾ ಇದ್ದಂತಹದ್ದು ಅವರು ಹೇಳದಂತದ್ದು, ಇವರು ಬ್ರೇನ್ ವಾಶ್ ಮಾಡ್ತಾ ಇದ್ದಿದ್ದು ಆಕ್ಚುಲಿ ನೈಜತೆ ಏನ್ ನಡೀತಾ ಇದೆಯೋ ಇದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕಾಗಿ ಎಲ್ಲ ಬ್ರ್ಯಾಂಡೆಡ್ಗಾಗಿ ಇವರು ಮನಸ್ಸೋಲೋದ್ರ ಬದಲು ನಮ್ಮ ಕಣ್ಣೆದುರಿಗೆ ನಮ್ಮ ಕೈಯಲ್ಲಿ ಏನಾಗ್ತದೋ ನಮ್ಮ ಕಣ್ಣೆದುರಿಗೆ ಉತ್ಪಾದನೆ ಆಗುವಂತಹ ಗೊಬ್ಬರವನ್ನೇ ಹಾಕಿ ಬಳಕೆ ಮಾಡಿದ್ರೆ ನೂರಕ್ಕೆ ನೂರು ಹಿಡಿ ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದೇ ನನ್ನ ಅಭಿಪ್ರಾಯ. ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರೆ ಇನ್ನೊಂದು ವಿಚಾರ, ಈ ಕಾಳು ಮೆಣಸಿನ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಬಿಳಿ ಮೆಣಸು ಮಾಡುವಂತಹದ್ದು ಮತ್ತು ಗುಣಮಟ್ಟದ ಕಪ್ಪು ಬಣ್ಣದ ಒಂದು ಕಾಳು ಮೆಣಸನ್ನ ಮಾರುಕಟ್ಟೆ ಮಾಡುವಂತಹದ್ದು, ಈ ವಿಧಾನದ ಬಗ್ಗೆ ಹೇಳಿ, ಜೊತೆಗೆ ಇದರಿಂದ ಏನು ಅನುಕೂಲತೆ ಇದೆ ಅಂತ ಹೇಳಿ. ಈಗ ಕಾಳು ಮೆಣಸನ್ನ ಕೊಯ್ಲು ಆದ ನಂತರ ಕಾಳನ್ನ ಉದುರಿಸಿ ಹಣ್ಣು ಕಾಳುಗಳನ್ನ ಪ್ರತ್ಯೇಕಿಸಬೇಕು. ಹಣ್ಣು ಕಾಳುಗಳನ್ನ ಪ್ರತ್ಯೇಕಿಸಿ ಹಾಕಿದ್ದಂತ ಅದು ಕೊಳೆಯಲಿಕ್ಕೆ ಬಿಡಬೇಕು ಒಂದು 25-30 ದಿವಸ. ಅದ ಕಾಳು ಹೇಗೆ ಬಿಡುಗಡೆ ಆಗಿದೆ, ಸಿಪ್ಪೆಯನ್ನ ಕಳಚಿಕೊಂಡಿದೆ ಅನ್ನೋದ್ರ ಮೇಲೆ ಅದು ಆಮೇಲೆ 20-30 ದಿವಸ ಬಿಟ್ಟು ಅದು ತೊಳೆದು ಒಣಗಿಸಿ ಅದು ಮಾರ್ಕೆಟ್ ಮಾಡುವಂತಹದ್ದು. ಇನ್ನು ಕಪ್ಪು ಕಾಳು ಮಾಡುವಂತಹ ಒಂದು ವಿಧಾನ, ಹಸಿ ಕಾಳನ್ನ ಕರೆಯನ್ನ ಕೊಯ್ದ ನಂತರ ಆ ಕಾಳನ್ನ ಉದುರಿಸಿ ಅದನ್ನ ಪ್ಲಾಸ್ಟಿಕ್ ಶೀಟ್ ನಲ್ಲಿ ಹಾಕಿ 1-2 ದಿವಸ ತೆಳುವಾಗಿ ಹರಡಿ ಪ್ಲಾಸ್ಟಿಕ್ ಸೂರ್ಯಕಿರಣದಲ್ಲಿ ಮುಚ್ಚಿಟ್ಟು ಆಮೇಲೆ ಬಿಸಿಲಿಗೆ ತೆರೆದ ನಂತರ ಆ ಕಾಳು ಕಪ್ಪಾಗಿ ಬರ್ತದೆ. ಅದನ್ನ ಒಂದು 2-3 ಬಿಸಿಲು ಅದರಲ್ಲೂ ಸಹ 65% ತೇವಾಂಶ ಇರುವಂತೆ ನೋಡಿಕೊಂಡು ಆ ಕಾಳನ್ನ ರೆಡಿ ಮಾಡಬಹುದು. ಮುಂದೆ ಕ್ಲೀನ್ ಮೂವ್ ಸಹ ಮಾಡಬೇಕು. ಕಾಳು ಮೆಣಸು ಸೇರಿದ ಹಾಗೆ ಈ ಕೃಷಿ ಉತ್ಪನ್ನಗಳನ್ನ ಶೇಖರಿಸಿ ಇಡುವಂತಹ ಒಂದು ವಿಧಾನದಲ್ಲಿ ಯಾವ ರೀತಿ ಸುಧಾರಣೆ ಆಗಿದೆ? ಶೇಖರಿಸಿ ಇಡುವಂತ ವಿಷಯದಲ್ಲಿ ಈಗೆಲ್ಲ ಪ್ಲಾಸ್ಟಿಕ್ ಕೊಟ್ಟೆ ಇಂಥವೆಲ್ಲ ಮಾಧ್ಯಮಗಳು ಸಾಕಷ್ಟು ಬಂದಿದ್ದಾವೆ. ಇನ್ನು ಮಾರ್ಕೆಟ್ ನಲ್ಲೂ ದೂವ ಇಂಥದ್ದೆಲ್ಲ ವ್ಯವಸ್ಥೆಗಳು ಅಡಿಕೆ ಇಂಥದ್ದಕ್ಕೆಲ್ಲ ಬಂದಿದೆ. ಆ ವ್ಯವಸ್ಥೆಯನ್ನು ಸಹ ಬಳಕೆ ಮಾಡಿಕೊಳ್ಬಹುದು. ಅಡಿಕೆಗೆ 365 ದಿವಸ ಮಾರ್ಕೆಟ್ ಇದೆ. ಈಗ ಬಾಳೆ ತರಕಾರಿಯಂತೆ ಹಾಲಿನಂತೆ ಇವತ್ತೇ ಮಾರಾಟ ಮಾಡಬೇಕು ಅನ್ನುವಂತ ಬೆಳೆ ಇದಲ್ಲ. ಈಗ ತಡೆದು ಮಾರಾಟ ಮಾಡಬಹುದು. ಈಗ ಚಾಲಿಯನ್ನ ಕೆಂಪಡಿಕೆಯನ್ನ ಚಾಲಿಯಾಗಿ ಮಾಡಿದವಾಗ ಅವ ಏಪ್ರಿಲ್ ಮೇದಲ್ಲೂ ಸುಲಿಬಹುದು, ಅಕ್ಟೋಬರ್ದಲ್ಲೂ ಸುಲಿಬಹುದು, ಡಿಸೆಂಬರಿಗೂ ಸುಲಿದ ಮಾರಾಟ ಮಾಡಬಹುದು. ಅವಾಗ ಶೇಖರಣೆ ಅಂತ ಕಷ್ಟ ಏನಾಗುವುದಿಲ್ಲ. ಮಳೆಯಿಂದ ರಕ್ಷಣೆ ಬೆಚ್ಚಗಾಗಿಡುವಂತೆ ಅಷ್ಟೇ ನೋಡ್ಕೊಳ್ಳುವಂತದ್ ಮಾತ್ರ ಉಳಿತದ. ಅವಾಗ ಕೊನೆಯ ಹಾಗೂ ಪ್ರಮುಖವಾದಂತ ಒಂದು ಪ್ರಶ್ನೆ, ಯುವಕರನ್ನ ಮತ್ತೆ ಕೃಷಿಗೆ ಬರುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳಿ. ಯುವಕರ ದೃಷ್ಟಿ ಯಾವಾಗ್ಲೂ ಪೇಟೆಯ ಕಡೆಗೆ ಇರ್ತದೆ ಅಥವಾ ತಿಂಗಳು ತಿಂಗಳು ಪಡೆಯುವಂತ ಒಂದು ಸಂಬಳದ ಮೇಲೆ ಇರ್ತದೆ ಅಂತ ಹೇಳಿ. ಇದರ ಬದಲಿಗೆ ಗ್ರಾಮೀಣ ಪ್ರದೇಶದ ಒಂದು ಕೃಷಿ ಕುಟುಂಬದಲ್ಲಿ ಇದ್ದುಕೊಂಡು ಯಾವ ರೀತಿಯ ಒಂದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು ಅಂತ. ಈಗ ಗ್ರಾಮೀಣ ಪರಿಸರದಲ್ಲೇ ಇದ್ದುಕೊಂಡು ಶಿಕ್ಷಣವಂತರಾಗಿಯೂ ಗ್ರಾಮದಲ್ಲೇ ಇದ್ದುಕೊಂಡು ಬದುಕು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಮಕ್ಕಳದ್ದು ಮಾತ್ರ ಒಂದೇ ಮಾನಸಿಕ ಜವಾಬ್ದಾರಿ ಅಲ್ಲ, ಪಾಲಕರ ಜವಾಬ್ದಾರಿನೂ ಇದೆ. ಪಾಲಕರ ಜವಾಬ್ದಾರಿ ಅಂದೇನು ಕೇಳಿದ್ರೆ, ನಾವು ನಮ್ಮ ಮಕ್ಕಳನ್ನ ಹೇಗೆ ಗೈಡ್ ಮಾಡ್ತೀವಿ ಅನ್ನೋದು ಒಂದು ಮುಖ್ಯ. ದಿನನಿತ್ಯ ನಮ್ಮ ಮಕ್ಕಳನ್ನ ನೀನು ಓದು ಓದು ಅಂತ ಬಿಟ್ರೆ, ನಮ್ಮ ತೋಟಕ್ಕೆ ಗದ್ದೆಗೆ ನಾವು ಕರ್ಕೊಂಡು ಹೋಗದೆ ಇದ್ರೆ ಅವರಿಗೆ ಆ ಒಂದು ಪರಿಸರದ ಜ್ಞಾನವೂ ಇರೋದಿಲ್ಲ. ಕೊಟ್ಟಿಗೆಗೆ ಹೋದ್ರೆ ದನವನ್ನು ನೋಡಿದ್ರೆ ಹೇಸ್ಕೊಳ್ತಾರೆ, ತೋಟಕ್ಕೆ ಹೋದ್ರೆ ಅರಳು ಬಡಿತದೆ ಅಂತಾರೆ. ಅದಕ್ಕಾಗಿ ಆ ಮನಸ್ಥಿತಿಯಿಂದ ಬೇರ್ಪಟ್ಟು ಅವರು ತಮ್ಮ ದಿನನಿತ್ಯದ ಒಂದು ವ್ಯವಹಾರದಲ್ಲಿ ಅವರು ನಮ್ಮ ಜೊತೆ ಕೃಷಿಯಲ್ಲಿ ಭಾಗಿಯಾಗುವಂತೆ ಬೆಳೆಸುವಂತ ಒಂದು ಪ್ರವೃತ್ತಿ ಬರಬೇಕು. ಆ ಬೆಳೆಸುವಂತ ಪ್ರವೃತ್ತಿ ಬಂದ ನಂತರ ಮುಂದೂ ಸಹ ಶಿಕ್ಷಣವಂತರ ಆದಮೇಲೂ ಅವರಿಗೆ ಆರ್ಥಿಕ ಒಂದು ವ್ಯವಸ್ಥೆ ಭದ್ರತೆಯನ್ನ ಕಲ್ಪಿಸಿಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಇವತ್ತಿನ ಏನಾಗಿದೆ ಕೇಳಿದ್ರೆ, ಆರ್ಥಿಕ ಭದ್ರತೆ ಇಲ್ಲ, ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಮಕ್ಕಳು ಹೊರಗೆ ಹೋಗ್ತಾ ಇದ್ದಿದ್ದು. ವ್ಯವಹಾರ ಮುಕ್ತವಾಗಿರ್ಬೇಕು, ವ್ಯವಹಾರ ಆ ಮಕ್ಕಳಿಗೆ ಗೊತ್ತಿರಬೇಕು. ಆದಾಯ ಎಷ್ಟು ಎಷ್ಟು ಬಂದಿದೆ, ಎಷ್ಟು ಖರ್ಚಿದೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಪೂರ್ತಿ ಪರಿಜ್ಞಾನ ಅವರಿಗೆ ಇದ್ದವಾಗ ಆ ಮಕ್ಕಳು ನೂರಕ್ಕೆ ನೂರು ಪೇಟೆಯಲ್ಲಿ ಹೋಗಿದ್ದಿದ್ರು ಮನೆಗೆ ಬಂದು ಮನೆ ಕೃಷಿ ಜೊತೆಗೆ ತೊಡಕೊಂಡು ಕೃಷಿಯ ಜೊತೆಗೆ ಉದ್ಯೋಗವನ್ನು ಸಹ ಮಾಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಕೃಷಿಯು ಸಹ ದೂರ ಹೋಗುದಿಲ್ಲ, ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದು ನನ್ನ ಅಭಿಪ್ರಾಯ. ಇದೇ ಪ್ರಶ್ನೆಗೆ ಇನ್ನೊಂದು ಪೂರಕವಾದಂತಹ ಒಂದು ಪ್ರಶ್ನೆಯನ್ನ ಕೇಳಬೇಕು. ಕೃಷಿ ಕುಟುಂಬದಲ್ಲಿ ಜವಾಬ್ದಾರಿ ಮತ್ತು ಆಡಳಿತವನ್ನು ಹಸ್ತಾಂತರಿಸುವುದು ಹೇಗೆ ಯುವಜನತೆಗೆ? ಅದು ಹಿರಿಯರಾಗಿದ್ದುಕೊಂಡು ಆ ತರಬೇತಿಯನ್ನ ಕಂಪ್ಲೀಟ್ ಮಾಡ್ತಾನೆ ಹೋಗ್ಬೇಕು. ಒಮ್ಮೆಲೆ ಆಗುವಂತ ಕೆಲಸವಲ್ಲ, ದಿನನಿತ್ಯದ ವ್ಯವಹಾರಗಳಿರ್ತವೆ, ದೊಡ್ಡ ಮೊತ್ತದ ಕೆಲಸಗಳು ಒಮ್ಮೆಲೆ ಬಂದಿರ್ತವೆ. ಈ ಕೆಲಸವನ್ನ ಮಾಡಿದ್ರೆ ಹೇಗೆ, ಮಾಡದೆ ಇದ್ರೆ ಹೇಗೆ, ಒಮ್ಮೆಲೆ ಮಾಡಿದ್ರೆ ಕುಟುಂಬಕ್ಕಾಗುವಂತ ನಷ್ಟ ಏನು, ಅಥವಾ ಮುಂದೆ ದೀರ್ಘಾವಧಿ ಆಲೋಚನೆಯನ್ನು ಇಟ್ಟುಕೊಂಡು ಕೃಷಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ 10-20 ವರ್ಷದ ಕೆಲಸಗಳನ್ನು ಮುಂದಾಲೋಚನೆ ಇಟ್ಟು ಮಾಡಬೇಕಾಗ್ತದೆ. ಆ ಮಾಡುವಂತ ಸಂದರ್ಭದಲ್ಲಿ ಆ ಹಿರಿಯ ಅಥವಾ ಆ ಕುಟುಂಬದಲ್ಲಿ ತಿಳುವಳಿಕೆ ಇದ್ದಂತ ಏನಿದ್ದಾನೆ ಆ ಮಕ್ಕಳಲ್ಲಿ ಇಟ್ಟು ಚರ್ಚೆ ಮಾಡಿ ಮಾಡಿದವಾಗ, ಸಾಧಕ ಬಾಧಕಗಳನ್ನು ವಿಚಾರ ಮಾಡಿದವಾಗ ಅದು ಅನುಕೂಲ ಆಗ್ತದೆ, ಕೃಷಿಯನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ. ಬಹಳ ಸಂತೋಷ ವಿಘ್ನೇಶ್ವರ ಭಟ್ ಭೈರುಂಬೆ ಅವರೇ, ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ತಾ ಇದ್ರಿ, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ